ಹೇಳ್ತಾರೆ ಎಷ್ಟೋ ಜನ ಎಮ್ಮೆ ಸಾಕೋದ್ ಕಷ್ಟ, ಹಸು ಸಾಕೋದ್ ಕಷ್ಟ, ಆಮೇಲೆ ಮೇಯಿಸೋದ್ ಕಷ್ಟ, ಅದನ್ನ ನಿಭಾಯಿಸೋದ್ ಕಷ್ಟ, ಹಾಗೀಗ ಅಂತ ಅನ್ಕೊಂಡು ನೀವು ಹಸುಗಳನ್ನ ಇಟ್ಕೊಂಡಿದ್ರಿ, ಎಮ್ಮೆಗಳನ್ನ ಇಟ್ಕೊಂಡಿದ್ರಿ. ಕಷ್ಟ ಇದೆ ಸರ್, ಆದ್ರೆ ನಮ್ಮ ಪ್ರಯತ್ನನೂ ಬೇಕು. ಎಲ್ಲದಕ್ಕೂ ಇವಾಗ ಕೆಲಸದವ್ರನ್ನ ಡಿಪೆಂಡ್ ಆಗ್ಬೇಕಲ್ಲ. ಕಷ್ಟ ಇದೆ, ಆದ್ರೆ ನಮ್ಮ ಪ್ರಯತ್ನನೂ ಬೇಕು ಜೊತೆ ಜೊತೆಗೆ. ಉದ್ದೇಶ ಇಷ್ಟೇ, ನಿಮ್ಮ ತೋಟಕ್ಕೆ ಒಳ್ಳೆ ಗೊಬ್ಬರ ಸಿಗುತ್ತಲ್ವಾ? ಅದಕ್ಕಾಗಿಯೇ ಸಾಕು ಸರ್. ಹಾಲು ಅಷ್ಟು ಇದಿಲ್ಲ, ಎಮ್ಮೆಗಳ ಹಾಲು ಅಂದಾಜು 25 ವರ್ಷದಿಂದ ನಾವು ಯೂಸೇ ಮಾಡಿಲ್ಲ, ಬರೀ ಸಗಣಿ ಗೊಬ್ಬರಕ್ಕೆ. ಅಂದ್ರೆ ಸ್ವಲ್ಪ ಹಾಲನ್ನ ಬಳಸೇ ಇಲ್ವಾ ನೀವು? ಎಮ್ಮೆದು ಮೊದಲೆಲ್ಲ ಬಳಸ್ತಾ ಇದ್ವಿ ಸರ್, ಇವಾಗ ಬಳಸ್ತಾ ಇಲ್ಲ. ಇವಾಗ ಏನಿದ್ರು ಒಂದು ಹಸು ಇತ್ತು, ಅದು ಕರಿತಾ ಇದ್ವಿ, ಅದು ಇವಾಗ ಸತ್ತ ಇತ್ತು, ಅಲ್ಲಿಂದ ಇವಾಗ ಕ್ರ್ಯಾಕ್ ತಗೊಳ್ಳೋದು. ಅಂದ್ರೆ ಎಮ್ಮೆಗಳ ಹಾಲನ್ನ ಕರುಗಳಿಗೆ ಬಿಟ್ಬಿಡ್ತೀರಾ? ಅದೇ ಕುಡ್ಕೊಳ್ತದೆ. ಮತ್ತೆ ಹೆಚ್ಚಿಗೆ ಆದ ಎಮ್ಮೆಗಳನ್ನ ಮಾರಾಟ ಮಾಡ್ತೀರಾ? ಹೇಗೆ ಮಾರಾಟ ಮಾಡ್ತೀನಿ ಸರ್, ಇವಾಗ ಮಾಡದಿದ್ರೆ ಜಾಸ್ತಿ ಸಾಕ್ಲಿಕ್ಕೂ ಆಗೋದಿಲ್ಲ. ಒಂದು ಟೈಮ್ ನನ್ನ ಹತ್ರ 40 ಎಮ್ಮೆಗಳಿತ್ತು, ಸುಮಾರು ಎಂಟ್ರಿ ಫ್ರೀ ಕೊಟ್ಟೆ. ಸಗಣಿ ಗೊಬ್ಬರಕ್ಕಾಗಿ ಎಮ್ಮೆಗಳನ್ನ ಸಾಕೊಂತ ಬಂದಿದ್ದೀರಿ, ಬಿಟ್ಟಿಲ್ಲ. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಎಮ್ಮೆಗಳನ್ನ ಸಾಕ್ತಾ? 1978 ಹೇಗಿದೆ ಅವುಗಳನ್ನ ಸಾಕೋದು, ಮತ್ತೆ ಮೇಯಿಸ್ಕೊಂಡು ಬರೋದು, ಅವುಗಳಿಗೆ ಮೇವು ಹಾಕೋದು, ಇದೆಲ್ಲ ಯಾರು ನೋಡ್ಕೊಳ್ತಾರೆ, ಹೇಗ್ ನೋಡ್ಕೊಳ್ತಾರೆ, ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಕೆಲಸದವ್ರು ಇದ್ದಾರೆ ಸರ್, ಆದ್ರೆ ನಾವು ಜೊತೆ ಜೊತೆಗೆ ಏನೋ ಸೇರ್ಕೋಬೇಕು. ನಮ್ಮನ್ನ ಕಂಡ್ರೆ ಅವ್ರಿಗೊಂದು ಪ್ರೀತಿ ಜಾಸ್ತಿನೇ ಅವರಿಗಿಂತ, ಅವ್ರಾದ್ರೆ ಹೊಡಿತಾರೆ ಬಡಿತಾರೆ. ಮೇಯಿಸ್ಲಿಕ್ಕೆ ಗದ್ದೆ ಜಾಗ ಇದೆಯಾ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಇಲ್ಲ ಸರ್, ಗದ್ದೆ ಜಾಗ ಇಲ್ಲಿ. ಬೇಸಿಗೆಯಲ್ಲಿ ಇವಾಗ ಎಲ್ಲರ ಗದ್ದೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ಹುಲ್ಲು ಬೆಳೆಸ್ಕೊಂಡಿದ್ದೀನಿ. ಮತ್ತೆ ತೋಟದಲ್ಲಿ ಸಿಕ್ಕುವ ಕಚರ ಪೂರ್ತಿ ತಂದು ಕೊಟ್ಟಿಗೆ ಹಾಕೋದು. ಮರಕಪ್ಪತ್ತು ಅಷ್ಟೇ, 90% ಸೊಪ್ಪು ಕಡ್ದು ಬಿಟ್ಟು ಕೊಟ್ಟಿಗೆಗೆ ಬರುತ್ತೆ. ಅದಕ್ಕಾಗಿ ಸಪರೇಟ್ ಮರಕಪ್ಪತ್ತು ಅಂತ ಹೇಳುದು ಬಹಳ ಕಮ್ಮಿ. ಎಲ್ಲಾದ್ರೂ ದೊಡ್ಡ ದೊಡ್ಡ ಮರ ಬಿಟ್ಟು ಹೋದ್ರೆ ಅದನ್ನ ಮಾಡ್ತೀವಿ ಅಷ್ಟೇ. ಅಂದ್ರೆ ಎಮ್ಮೆಗಳಿಗೆ ಮರಗಳ ಸೊಪ್ಪನ್ನು ಹಾಕ್ತೀರಾ ತಿನ್ಲಿಕ್ಕೆ? ತಿನ್ನೋ ಸೊಪ್ಪು ಸಿಕ್ಕಿದ್ರೆ ತಿಂತದೆ, ತಿನ್ನದಿರೋದು ತಿನ್ನಕ್ಕಿಲ್ಲ. ಎಂತ ಸೊಪ್ಪನ್ನ ತಿನ್ನುತ್ತೆ? ಹಾಲ್ವಣ, ಹಲಸಿನ ಮರ, ಮತ್ತೆ ಕೆರೋಳ್ಚಿ ಅಂತ ಹೇಳ್ತೀವಿ ನಾವು, ಅದರ ಸೊಪ್ಪು, ನಂದಿ ಅದರ ಸೊಪ್ಪು ಎಲ್ಲ ತಿಂತವೆ. ಹೊಟ್ಟೆ ಹಸಿದಾಗ ಸಿಕ್ಕಿದನ್ನ ತಿನ್ನುತ್ತೇವೆ. ನಿಜ, ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತಂತಂದ್ರೆ ಫಸಲನು ಉತ್ತಮವಾಗಿ ಬರುತ್ತೆ. ಹೇಗಿದೆ ಇಳುವರಿ? ಮತ್ತೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಸಾರಿ ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತೀರಿ? ರಾಸಾಯನಿಕ ಗೊಬ್ಬರ ಆಲ್ಮೋಸ್ಟ್ 3 ಟೈಮ್ಸ್ ಕೊಡ್ತೀನಿ ಸರ್. ಒಂದೊಂದ್ ಸಾರಿ ಜಾಸ್ತಿ ಆಗುತ್ತೆ, ಅಂತೂ 3 ಸಾರಿ ಸಾಧಾರಣ. ಯಾವಾಗ ಕೊಡ್ತೀರಿ, ಎಷ್ಟು ಕೊಡ್ತೀರಿ? 2ನೇ ಸಾರಿ ಕೊಡ್ಬೇಕಾಗಿತ್ತು, ಇವಾಗ ಆಗ್ಲಿಲ್ಲ ನನ್ನಿಂದ. ಏನು ನಿಮ್ದೇ ಆದ ಒಂದು ಅಂದಾಜಿನಲ್ಲಿ ಕೊಡ್ತೀರಾ, ಮಣ್ಣಿನ ಪರೀಕ್ಷೆನ ನೋಡ್ಕೊಂಡು ಒದಗಿಸ್ತೀರಾ, ಹೇಗೆ? ಮಣ್ಣಿನ ಪರೀಕ್ಷೆ ಮೊದಲೆಲ್ಲ ಮಾಡಿಸ್ತಾ ಇದೆ ಸರ್, ಇವಾಗ ತಗೊಂಡೋಗೋದು ಇದು ಕಷ್ಟ. ನಾಪೂಲೆಲ್ಲ ಶುರು ಮಾಡಿದಾರಂತ, ಇವಾಗ ಅಲ್ಲಿ ಕೊಡ್ಬೇಕು ಈ ವರ್ಷ. ಒಟ್ಟಾರೆ ಈಗ 7.5 + 4 = 11.5 ಎಕರೆ ರೋಬಸ್ಟ ತೋಟ ಇದೆಯಲ್ಲ, ಇದಕ್ಕೆ ಎಷ್ಟು ಚೀಲ ರಾಸಾಯನಿಕ ಗೊಬ್ಬರವನ್ನ ಹಾಕ್ತೀರಿ ವರ್ಷಕ್ಕೆ? ವರ್ಷಕ್ಕೆ 9-12 ಬೀಳುತ್ತೆ ಸರ್, ಗೊಬ್ಬರದ ಮೇಲೆ ಹೋಗುತ್ತೆ. ರಾಕ್ ಫಾಸ್ಫೇಟ್ ಹಾಕಿದ್ರೆ ಜಾಸ್ತಿ ಬೀಳುತ್ತೆ, ಬೇರೆ ಈ ಕಾಂಪ್ಲೆಕ್ಸ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಕೆಲಸದವ್ರಿಗೆ ಹೇಳೋದು ಅವರೇ ಹಾಕೋದಲ್ಲ. ಏನು ಟನ್ ಲೆಕ್ಕದಲ್ಲಿ ಹೇಳ್ತೀರಾ? ಇಲ್ಲ, ಚೀಲದ ಲೆಕ್ಕದಲ್ಲಿ. ಚೀಲದ ಲೆಕ್ಕದಲ್ಲಿ ಒಟ್ಟು ಎಷ್ಟು ಚೀಲ ಯಾವ್ಯಾವ ಗೊಬ್ಬರವನ್ನ ಹಾಕ್ತೀರಿ? ಫಸ್ಟ್ ರೌಂಡ್ DAP ಯೂರಿಯಾ ಪೊಟ್ಯಾಶ್ ಹಾಕೋದು, ಈ ಸಾರಿ ಸಿಕ್ಲಿಲ್ಲ ಫ್ಯಾಕ್ಟೋಫಾಸ್ ಪೊಟ್ಯಾಶ್ ತಂದಿದ್ದೀನಿ. ಸೆಕೆಂಡ್ ರೌಂಡ್ ನೋಡ್ಬೇಕು ಯಾವ್ದು ಸಿಗುತ್ತೆ, ಸಿಕ್ಕಿದನ್ನ ಹಾಕೋದು. ಸಗಣಿ ಗೊಬ್ಬರವನ್ನು ಹಾಕಿದ ಬಳಿಕ ಸುಣ್ಣವನ್ನ ಹಾಕ್ತೀರಾ ಅಥವಾ? ಒಂದ್ಸರಿ ಸುಣ್ಣ ಅಗ್ರಿಕಲ್ಚರ್ ಸಿಗುತ್ತೆ, ಅದು ಎಷ್ಟು ಸಿಗುತ್ತೆ ಅಷ್ಟನ್ನ ಒಂದ್ ಜಾಗಕ್ಕೆ ಹಾಕೋದು, ಸಿಗದಿರೋ ಜಾಗಕ್ಕೆ ನೆಕ್ಸ್ಟ್ ಇಯರ್ ಹಾಕೋದು. ವರ್ಷಕ್ಕೆ 3 ಸಾರಿ ರಾಸಾಯನಿಕ ಗೊಬ್ಬರವನ್ನ ಹಾಕ್ತೀರಿ, 2 ವರ್ಷಕ್ಕೊಂದ್ಸಾರಿ ಸಗಣಿ ಗೊಬ್ಬರವನ್ನ ಕೊಡ್ತೀರಿ, ಹಾಗೆ ಸುಣ್ಣವನ್ನು 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಾರಿ ಕೊಡ್ತಾ ಬರ್ತಿದ್ದೀರಿ. ಹೇಗಿದೆ ಇಳುವರಿ ರೋಬಸ್ಟ್ ಕಾಫಿ ತೋಟದ್ದು? ಇಳುವರಿ ಚೆನ್ನಾಗಿರುತ್ತೆ ಸರ್. ಇಳುವರಿ ಏನಿದು ಕಾಫಿ ಪ್ರೂನಿಂಗ್ ಅಂತ ಹೇಳ್ತೀವಲ್ಲ ನಾವು, ಅದು ಕರೆಕ್ಟ್ ಆಗ್ಬೇಕು, ಗೊತ್ತಿರೋರಿಂದಾನೇ ಆಗ್ಬೇಕು. ಅದು ಕೆಲಸ ಕರೆಕ್ಟ್ ಆದ್ರೆ ಕಾಫಿ ಗ್ಯಾರಂಟಿ. ಕಾಫಿ ಗಿಡಗಳ ಕಪಾತು ಯಾವಾಗ ಮಾಡ್ತೀರಿ, ಹೇಗ್ ಮಾಡ್ತೀರಿ ಹೇಳಿ ನಮ್ಮ ರೈತರಿಗೆ ಗೊತ್ತಾಗ್ಲಿ. ನಮ್ಮ ರೇಡಿಯೋ ಕೇಳುಗರು ತುಂಬಾ ಜನ ಗಮನಿಸ್ತಾ ಇರ್ತಾರೆ, ಕೆಟ್ಟೋಳಿರ ರಾಜಗಣಪತಿ ಅವರು ಚೆನ್ನಾಗಿ ಇಳುವರಿ ಪಡ್ಕೊಳ್ತಾ ಇದಾರೆ, ಚೆನ್ನಾಗಿ ತೋಟ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡು ನಾವು ಇವತ್ತು ಹೇಳ್ತಾ ಇದೀವಿ, ಬೇರೆಯವರನ್ನು ಗಮನಿಸಿದರೆ. ಹೇಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಿ, ವಿಶೇಷವಾಗಿ ಕಾಫಿ ಗಿಡಗಳ ಕಪಾತು? ಕಾಫಿ ಕುಯ್ದ ತಕ್ಷಣ ಶುರು ಮಾಡ್ತೀವಿ ಸರ್. ಒಂದ್ ಸೈಡ್ ಇಂದ ಒಬ್ಬ ಹುಡುಗ ಇದ್ದಾನೆ ಪರ್ಮನೆಂಟ್, ಅವನಿಗೆ ಅದೇ ಕೆಲಸ. ಸಪೋಸ್ ಎಲ್ಲಾದ್ರೂ ಕಾಫಿ ಕುಯ್ಲಿಕ್ಕೆ ಜನ ಅದು ಇದು ಸ್ವಲ್ಪ ತೊಂದರೆ ಆಯ್ತು, ಲೇಟ್ ಆಗುತ್ತೆ ಅಂತಂದ್ರೆ ಹೊರಗಡೆಯಿಂದ ಕರ್ಕೊಳ್ತೀನಿ. ಹೊರಗಡೆಯಿಂದ ಕರ್ಕೊಳ್ಳೋದು ಕಡಿಮೆ, ಇವನೇ ಮಾಡೋದು. ಅಂದ್ರೆ ವರ್ಷವಿಡೀ ಅದೇ ಕೆಲಸ ಮಾಡ್ತೀರಾ ಅಥವಾ ವರ್ಷದಲ್ಲಿ 2, 3, 4 ಸಾರಿ ಗಿಡ ಕಪಾತ್ ಮಾಡೋದಿರತ್ತಂತ ಹೇಳ್ತಾರೆ, ಅಥವಾ ಒಂದೇ ಸಾರಿ ಮುಗಿಸ್ತಾರೆ? ಹೇಗೆ ಒಂದೇ ಸಾರಿ ಮಾಡೋದು? ಅರ್ಧ ಅಡಿ ಅಂತ ಹೇಳ್ತೀವಿ, ಆಮೇಲೆ ಎಲ್ಲಾದ್ರೂ ಬಿಟ್ಟು ಹೋಗಿದ್ರಕ್ಕೆ ಅದು ಇದು ಕಂಬಚಿಗರು ಆ ಕೆಲಸ ಒಂದೆರಡು ಸಾರಿ ಮಾಡ್ತೀವಿ. ಮತ್ತೆ ಪೂರಕವಾಗಿ ಏನೇನ್ ಕೆಲಸ ಮಾಡ್ತೀರಿ ಈಗ? ಗಿಡ ಕಪಾತ್ ಆದ್ಮೇಲೆ ಮರಕಪಾತು ಬಹಳ ಮುಖ್ಯವಾದ್ದಲ್ವಾ? ಮರಕಪಾತು ಹೇಳಿದಂಗೆ ಒಂದೇ ಸಾರಿ ಮಾಡಿಸೋದು ಕಡಿಮೆ ನಾನು, ಎಲ್ಲಾದ್ರೂ ಬಾಕಿ ಆದ್ರೆ ಅದನ್ನ ಮಾಡ್ತೀನಿ ಅಷ್ಟೇ. ಬಾಕಿ ಎಲ್ಲ ಸೊಪ್ಪು ಕಡ್ಕೊಂಡ್ಬಂದು ಕೊಟ್ಟಿಗೆ ಹಾಕೋದು. ರೆಗ್ಯುಲರ್ ಕಡಿತೀವಲ್ಲ, 2-3 ಮರ ಹೋಗುತ್ತೆ, ಸೊಪ್ಪು ಸಿಗುತ್ತೆ. ಕಡಿತಾ ಕಡಿತಾ ಹೋದ್ರೆ ಅದರಲ್ಲಿ ಜಾಸ್ತಿ ಚಿಗುರು ಬರೋದಿಲ್ಲ, ಕಡಿಮೆ ಬರುತ್ತೆ. ಮರಕಪಾತನ್ನು ಯಾವಾಗ ಕೈಗೊಳ್ತೀರಿ ಸಾಮಾನ್ಯವಾಗಿ? ಮರಕಪಾತ್ ಅದೇ ಬಿಟ್ಟೋಗಿದ್ರೆ ಅದನ್ನ ಕಾಪಿ ಕುಯ್ದ ತಕ್ಷಣ ಮಾಡ್ತೀವಿ. ಈ ದೊಡ್ಡ ದೊಡ್ಡ ಮರ ಬಾಕಿ ಆಗುತ್ತೆ, ಇಲ್ಲದೆ ಹೋದ್ರೆ ಆಗಿಂದಾಗೆ ಹೆಚ್ಚುವರಿ ಮರಗಳ ಸೊಪ್ಪನ್ನ ತಗೊಂಡ್ಬಂದು ಎಮ್ಮೆಗಳಿಗೆ ಹಾಕ್ತೀರಿ, ಗೊಬ್ಬರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತಲ್ವಾ? ಕೊಟ್ಟಿಗೆ ಹಾಕೋದು. 11.5 ಎಕರೆ ಪ್ರದೇಶದಲ್ಲಿ ಎಲ್ಲದೂ ಇಳುವರಿ ಕೊಡ್ತಾ ಇದೆ. ರೋಬಸ್ಟಾ ಕಾಫಿ ಗಿಡಗಳು ಹೇಗಿದೆ ಇಳುವರಿ ಒಟ್ಟಾರೆ? ಈಗ 11.5 ಎಕರೆಗೆ ಹೇಳ್ತೀರಾ ಅಥವಾ ಎಕರೆಗೆ ಇಷ್ಟಂತ ಹೇಳ್ತೀರಾ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ನಾವು ನೇಚರ್ ಜೊತೆ ಆಟ ಆಡೋರು, ನೇಚರ್ ನಮಗೆ ಸ್ವಲ್ಪ ಫೇವರ್ ಆಗಬೇಕು. ಅದು ಫೇವರ್ ಆಗಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಏನಿದ್ರು ಮಳೆ ಬಿಸಿಲು ಮತ್ತೆ ಮಂಜು ಅದು ಕರೆಕ್ಟ್ ಆಗಿ ಬೀಳ್ಬೇಕು. ಕಳೆದ ವರ್ಷ ಇಡೀ ಮಳೆ ಆಯ್ತು, ಕಾಫಿ ಇದೆ, ಆದ್ರೆ ನಾವು ತಿಳ್ಕೊಂಡಷ್ಟು ಏನು ಜಾಸ್ತಿ ಇಲ್ಲ. ಅಕ್ಟೋಬರ್ ಇಂದ ಮಳೆ ಬಿಡಬೇಕು, ಮಳೆ ಬಿಟ್ಟು ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದೆರಡು ಮಳೆ ಸಿಕ್ಕಿದ್ರೆ ಆ ಇಯರ್ ನಮಗೆ ಎಕ್ಸ್ಪೆಕ್ಟ್ ಮಾಡಬಹುದು, ಒಳ್ಳೆ ಕ್ರಾಪ್ ಗ್ಯಾರಂಟಿ ಮಾಡಬಹುದು. ಜನವರಿಯಿಂದ ಹಿಡಿದು ಎಲ್ಲಿವರೆಗೂ ಯಾವಾಗ ಮಳೆ ಬಂದ್ರೆ ಒಳ್ಳೇದಂತ ಹೇಳ್ತೀರಿ ನಿಮ್ಮ ಅನುಭವದ ಪ್ರಕಾರ? ಫೆಬ್ರವರಿನೇ ಒಳ್ಳೇದು, ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಬಂದರೂ ಆಗುತ್ತೆ. ಈ ಮಳೆ ಇಡೀ ವರ್ಷ ಹೊಡಿತಾ ಇದ್ರೆ ತೊಂದರೆ ಆಗುತ್ತೆ, ರೆಕ್ಕೆ ಜಾಸ್ತಿ ಬರುತ್ತೆ, ಮೊಗ್ಗು ಕಮ್ಮಿ ಇರುತ್ತೆ ಇದರಲ್ಲಿ. ಈ ವರ್ಷ ಪೂರ್ವ ಮುಂಗಾರು ಚೆನ್ನಾಗಿ ಮಳೆ ಬರ್ತಾ ಇದೆ, ಇದರಿಂದ ತೊಂದರೆ ಆಗ್ಬಹುದಾ ರೋಬಸ್ಟಾ ಕಾಫಿಗೆ ಅಥವಾ ಬೇರೆ ಕಾಫಿಗೆ? ಇಲ್ಲ ಸರ್, ಮಳೆಗಾಲದಲ್ಲಿ ಹಾಗೆ ಬೀಳೋದು ಕಡಿಮೆ, ಕಾಫಿ ಬೀಳೋದು ಜಾಸ್ತಿ ಮೀಲಿಬೊಗ್ಗಿಯಿಂದ. ಅದೊಂದಿದೆ ಮೀಲಿಬೊಗ್ಗ ಅಂತ, ಅದು ಸಣ್ಣ ಇದರಿಂದಾನೇ ಬೀಳಲಿಕ್ಕೆ ಶುರು ಮಾಡುತ್ತೆ ಕಾಫಿನ. ಅದನ್ನ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಇರುವೆನ ಕಂಟ್ರೋಲ್ ಮಾಡಬೇಕು, ಇರುವೆ ಕಂಟ್ರೋಲ್ ಆದ್ರೆ ಅದು ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಏನಾದರೂ ಸಿಂಪರಣೆ ಮಾಡ್ತೀರಾ ಕೀಟನಾಶಕ ಅಥವಾ ಔಷಧಿಗಳನ್ನ? ನಾನು ಸುಮಾರು ವರ್ಷಕ್ಕೆ ಮೊದಲೊಂದ್ಸಾರಿ ಲೇಡಿ ಬರ್ಡ್ ಬೀಟಲ್ ಅಂತ ತಂದಾಕಿದ್ದೆ ತೋಟಕ್ಕೆ, ಸ್ವಲ್ಪ ಸಮಯ ಕೆಲಸ ಮಾಡ್ತದ್ದು, ಮತ್ತೆ ಅದಕ್ಕೆ ಫುಡ್ ಸಿಕ್ಕಿಲ್ಲ, ಸತ್ತೋಯ್ತದೆ. ಅಲ್ಲಿಂದ ತಂದಿಲ್ಲ, ಎರಡು ಸಾರಿ ಹೋಗಿ ಟ್ರೈ ಮಾಡಿದ್ರೆ ಸಿಕ್ಕಲಿಲ್ಲ ನನಗೆ. ಮತ್ತೇನ್ ಮಾಡ್ತೀರಿ, ಬೇರೆ ಔಷಧಿಗಳೇನಾದ್ರೂ ಹೊಡಿತೀರ? ಏನಿಲ್ಲ, ಇರುವೆನ ಕಂಟ್ರೋಲ್ ಮಾಡೋದಷ್ಟೇ, ಇರುವೆ ಕಂಟ್ರೋಲ್ ಆದ್ರೆ ಮೇಲೆ ಬಗ್ಗೆ ಇರೋದಿಲ್ಲ. ಇರುವೆನ ಹೇಗೆ ಹತ್ತೊಟ್ಟಿ ಮಾಡ್ತೀರಿ? ಇರುವೆ ಹೇಗೆ ಮೆಕ್ಸಿನ್ ಹಾಕೋದು, ಎಲ್ಲಿ ಹಾಕ್ತೀರಿ? ಗೂಡಿಗೆ ಹಾಕೋದು, ಮತ್ತೆ ನವೆಂಬರ್ ಡಿಸೆಂಬರ್ ಅಲ್ಲಿ ಎರ್ತೆ ಮಾಡ್ತೀವಿ, ಆವಾಗ ಮೇಲಿಂದಲೇ ಇರುವೆ ಕೆಳಗಡೆ ಬಂದಿರುತ್ತೆ, ಅದಕ್ಕೆ ನೀರು ಬೇಕು ಕುಡಿಯಕ್ಕೆ, ಮರದಲ್ಲಿ ನೀರು ಸಿಕ್ಕಲ್ಲ, ಮಣ್ಣಿ ಬರುತ್ತೆ ಅವು, ಆವಾಗ ಮರದ ಬುಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರೆ ಸಾಕು, ಕಮ್ಮಿ ಆಗುತ್ತೆ. ಅದು ಪ್ರತಿ ವರ್ಷನೂ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಹತ್ತಿರದಲ್ಲಿರೋ ತೋಟದವ್ರು ಮಾಡೋದಿಲ್ಲ ಅಲ್ಲ, ಅದು ಬರುತ್ತೆ ಈ ಕಡೆ. ಎಂತ ಇರುವೆಗಳಿದ್ದಾವೆ ನಿಮ್ ತೋಟದಲ್ಲೆಲ್ಲ? ಎರಡು ಮೂರು ಟೈಪ್ ಇದೆ ಸರ್, ಕೆಂಜಿಗ ಇದೆ, ಮತ್ತೆ ಇನ್ನೊಂದು ಹಿಂದ್ಗಡೆ ಬಾಲು ಎತ್ತಿಕೊಂಡು ಅದೊಂದು ಜಾಸ್ತಿ ಇದೆ. ಮಣ್ಣಲ್ಲೇ ಇರುವಂತದ್ದು ಇದೆ, ಈ ಮಣ್ಣಲ್ಲೇ ಇರುವಂತದ್ದು ಜಾಸ್ತಿ ಪ್ರಾಬ್ಲಮ್ ನಿಮ್ಗೆ. ಈ ಬೇರೆ ಇರುವಂತ ತಿನ್ನುತ್ತೆ ಅದು, ಆದ್ರೆ ಅದು ಜಾಸ್ತಿ ಪ್ರಾಬ್ಲಮ್. ಅದಕ್ಕೆ ಯೂಶಲಿ ರೋಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲದ ಹುಡಿ ಹರಿಸ್ಬಿಡೋದು, ಎಲ್ಲ ಬಂದು ಸೇರ್ಕೊಳ್ಳುತ್ತೆ, ತಿರ್ಗಿ ಅಲ್ಲಿ ಹೆಮಕ್ಸನಾಗಿ ಕೊಲ್ಲೋದು, ಆಕರ್ಷಣೆ ಮಾಡಿ ಅವುಗಳನ್ನ ಅಂತ್ಯ ಮಾಡೋದು. ರೋಬಸ್ಟಾ ಕಾಫಿ ತೋಟದಲ್ಲಿ ಕಾಳ್ಮೆಣಸು ಎಷ್ಟಿದೆ? ಈ ರೋಬಸ್ಟದ ಮಧ್ಯೆ ಕಾಳ್ಮೆಣಸು ಬರೋದು ಬಹಳ ಕಡಿಮೆ ಹಳೆಯ ತೋಟದಲ್ಲಿ. ಅಂದ್ರೆ ಈ ರೋಬಸ್ಟದ ಬೇರೆ ಇದೆಯಲ್ಲ, ಬೆಳೆಯಕ್ಕೆ ಬಿಡಲ್ಲ ಎಂಥದನ್ನು, ಪಪ್ಪಾಯಿ ಮರನ ಸಮೇತ ಬಿಡಲ್ಲ, ಅದು ಟೈಟ್ ಮಾಡಿಬಿಡುತ್ತೆ, ಸಾಯ್ತೆ. ಅದು ಬೋರ್ಡ್ ಏನಾದರೂ ಸಿಂಪಡಣೆ ಮಾಡ್ತೀರಾ ರೋಬಸ್ಟಾ ತೋಟಕ್ಕೆ? ಮಾಡ್ತೇನೆ ಸರ್, ಸಾಧಾರಣ ಇಲ್ಲಿ ಕೊಡಗಲ್ಲಿ ಫಸ್ಟ್ ಟೈಮ್ ನಾನೇ ಮಾಡಿದ ಅಂತ ಡೌಟ್. ಸುಮಾರು ವರ್ಷದಿಂದ 2 ವರ್ಷಕ್ಕೊಂದ್ಸರಿ ಮಾಡ್ತೀನಿ. ಯಾವಾಗ ಮಾಡ್ತೀರಿ, ಎಷ್ಟು ಸಾರಿ ಮಾಡ್ತೀರಿ ವರ್ಷಕ್ಕೆ? ಒಂದೇ ಸರಿ, ಅದು ಒಂದು 10 ಇಂಚ್ ಮಳೆ ಆದ್ಮೇಲೆ ಶುರು ಮಾಡಬೇಕು. ಅಂದ್ರೆ ಕಾಫಿ ಒಂದು ಸೈಜ್ ಬರಬೇಕು, ಕಾಫಿ ಮಣಿ ಉಂಟಲ್ಲ ಅದು ಸ್ವಲ್ಪ ದಪ್ಪ ಬರಬೇಕು, ಬಂದ್ಮೇಲೆ ಕೆಳಗಡೆ ಬಿಡೋದಷ್ಟೇ. ಅಂದ್ರೆ ಗಿಡಕ್ಕೆ ಸಿಂಪಡಣೆ ಮಾಡ್ತೀರಾ ಅಥವಾ ಮಣ್ಣಿ ಸಿಂಪಡಣೆ ಮಾಡ್ತೀರಾ? ಗಿಡಕ್ಕೇನೆ, ಕೆಳಗಡೆ ಗಿಡದ ಒಳಗಡೆ ಹೊಡ್ಕೊಂಡು ಹೋಗೋದೆ. ಕಾಯಿ ಮೂಡಿರ್ತವೆ ಮತ್ತೆ ಒಂದು ರೂಪ ತಳೆದಿರ್ತವೆ, ಯಾವ್ದಕ್ಕಾಗಿ ಸಿಂಪಡಣೆ ಮಾಡ್ತೀರಿ ಬೋರ್ಡವನ್ನ? ಕೊಳೆ ರೋಗ ಬರಲ್ಲ ಸರ್ ಮೇನ್, ಮತ್ತೆ ನ್ಯೂಟ್ರಿಷನ್ ಅದು ಪ್ರಯೋಜನ ಆಗುತ್ತೆ, ಹೊಡೆ ತಕ್ಷಣ ಗಿಡದೊಂದು ಕಲರೇ ಚೇಂಜ್ ಆಗುತ್ತೆ. ಹೇಳಿ, ವರ್ಷಕ್ಕೆ ಎಷ್ಟು ಇಳುವರಿ ತೆಗೆದುಕೊಳ್ತಾ ಇದ್ರಿ 11.5 ಎಕರೆ ಪ್ರದೇಶದಿಂದ ಒಟ್ಟಾರೆ? ಪರ್ ಎಕರೆಗೆ 60 ಬ್ಯಾಗ್ ಮಂದಿ ಉಂಟು ಸರ್ ಚೆರಿ, 30-35 ಕಡಿಮೆ ಆಗಿಲ್ಲ. ಹೋದ ವರ್ಷ ಆಚೆ ವರ್ಷ ಎಲ್ಲ ಇಳುವರಿ ಎಷ್ಟು ಸಿಕ್ಕಿದೆ? ಈ ವರ್ಷ ಪಿಕ್ ಮಾಡಿದ್ದು ಕಡಿಮೆ, ಕಡಿಮೆ ಅಂದ್ರೆ ನನಗೆ ಕಪ್ಪತ್ತವ್ರು ಸರ್ ಸಿಕ್ಕಲಿಲ್ಲ, ಏನಲ್ಲೂ ಆಗಿತ್ತು, ನೆಕ್ಸ್ಟ್ ಇಯರ್ಗೆ ಇರಬಹುದು. ಅಂದ್ರೆ ಈ ವರ್ಷ ನಿಮಗೆ ಸಿಕ್ಕಿದ್ದು ಇಳುವರಿ ಒಟ್ಟಾರೆ ಎಷ್ಟು ಸರಾಸರಿ ನೋಡೋದಾದ್ರೆ? ಸರಾಸರಿ ಒಂದು 30 ಬ್ಯಾಗ್ ಬಂದಿರಬಹುದು ಅಷ್ಟೇ. ಕಾಫಿ ತೋಟದಲ್ಲಿ ನಿಮ್ಮಲ್ಲಿ ಎಂತೆಂತ ನೆರಳಿನ ಮರಗಳಿದ್ದಾವೆ? ಆಲ್ಮೋಸ್ಟ್ ಎಲ್ಲಾ ತರ ಮರ ಇದೆ ಸರ್, ನಂದಿ, ಹಲಸು, ಮತ್ತೆ ತಾಂದಿ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಮರ, 20-25 ಅಡಿ ಸೈಜ್ ಇರುತ್ತೆ, ಮರ ಏನು ಹಾಳು ಮಾಡಿಲ್ಲ. ನಾನು ಸಿಲ್ವರ್ ಮರಗಳನ್ನು ಹಾಕಿಲ್ವಾ? ಇದೆ ಸರ್ ಕಡಿಮೆ, ಸಿಲ್ವರ್ದು ಆಸೆನೇ ಇಲ್ಲ ನನಗೆ, ಎಲ್ಲರೂ ನಡ್ತಾರೆ ನಾನು ಸ್ವಲ್ಪ ತಗೊಂಡೋಗಿ ನೆಟ್ಟೆ, ಅದು ಯಾಕಾಗಿ ನೆಟ್ಟೆ ಅಂತ ಆಗುತ್ತೆ ನನಗೆ. ಏನ್ ಅನಾನುಕೂಲ ಆಗುತ್ತೆ ಸಿಲ್ವರ್ ಇಂದ? ಅನಾನುಕೂಲ ಒಂದು ಶೇಡು, ಮತ್ತೆ ಅದೆಲ್ಲ ಗಿಡದ ಮೇಲೆ ಬಿದ್ರೆ ಕೊಳಿಯಲ್ಲ, ಬೇರೆ ಮರದ ಸೊಪ್ಪು ಬಿದ್ರೆ ಎಲ್ಲ ಕೊಳತು ಹೋಗುತ್ತೆ, ನಿಲ್ಲದಿಲ್ಲ ಅದು. ಇದನ್ನ ಎತ್ತಿ ನಾವು ಮಣ್ಣಿಗೆ ಹಾಕ್ಬೇಕು, ಮಣ್ಣಿಗೆ ಹಾಕಿದ್ರೆ ಮಾತ್ರ ಕೊಳಿಯೋದು, ಇದ್ರೆ ಹಾಗೆ ಇರ್ತದೆ ಗಿಡದ ಮೇಲೆ. ಕಾಳ್ಮೆಣಸಿಂದ ಎಷ್ಟು ಇಳುವರಿ ಸಿಗ್ತಾ ಇದೆ? ಕಾಳ್ಮೆಣಸು ಬಹಳ ಕಡಿಮೆ ಸರ್, ಎಲ್ಲ ಹೋಗೋಯ್ತು ಇವಾಗ, ಸುಮಾರು ಆಗ್ತಾ ಇತ್ತು, ಇವಾಗ ರೋಬಸ್ಟಾ ಗಿಡ ಬೇರು ಅದ್ರ ಜೊತೆ ಕಾಂಪೀಟ್ ಮಾಡಲಿ ಶುರು ಆಯ್ತು, ಕಾಳ್ಮೆಣಸು ಬಹಳ ಕಡಿಮೆ. ಇವಾಗ ಸೈಡ್ ಅಲ್ಲಿ ಮಾತ್ರ ಇದೆ ತಂತಿ ಬೇಲಿ ಕಡೆ, ಅಲ್ಲಿ ತೊಂದರೆ ಆಗಲಿ, ನಾವು ಬೇಲಿ ಕಟಿಂಗ್ ಸರ್ತೀವಲ್ಲ ಅದ್ರ ಬೇರೆ ತೊಂದರೆ ಮಾಡಲ್ಲ, ಕಾಫಿದು ಬೇರೆ ತೊಂದರೆ ಮಾಡುತ್ತೆ. ಹೇಳಲಿಕ್ಕೆ ಬಿಡಲ್ಲ, ಒಂದು 15-20 ಅಡಿ ಬಂತು ಸಾಯಿದೆ. ಅದು ಭತ್ತ ಬೆಳ್ಕೊಳ್ತೀರಾ? ಈ ವರ್ಷ ಇಲ್ಲ ಸರ್, ಸ್ವಲ್ಪ ಮಾಡ್ತೀನಿ ಆದ್ರೆ ಕಡಿಮೆ. ಮುಖ್ಯವಾದ ಬೆಳೆ ಕಾಫಿ, ಅದು ರೋಬಸ್ಟ ತಂದೆಯವರು ಹಾಕಿದ್ದು, 100 ವರ್ಷದ್ದು, ಇಳುವರಿ ತಾವ್ ಹೇಳಿದಂಗೆ 60 ಚೀಲಕ್ಕಿಂತ ಹೆಚ್ಚು ತೆಗೆದುಕೊಂಡವ್ರೆ, 30-35 ಚೀಲ ಇಳುವರಿ ಸಿಗ್ತಾ ಇದೆ. ವಿಶೇಷವಾಗಿ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಎಮ್ಮೆಗಳನ್ನು ಇಟ್ಕೊಂಡಿದ್ರು. ಒಂದು ಎರಡಲ್ಲ, 11 ಎಮ್ಮೆಗಳಿದಾವೆ, 2 ಹಸುಗಳಿದಾವೆ ಅಂತ ಹೇಳ್ತಾ ಇದ್ರಿ. ಈ ಹಿಂದೆ 40 ಎಮ್ಮೆಗಳವರೆಗೂ ಸಾಕೊಂಡಿದ್ದೀರಿ. ಖರ್ಚು ವೆಚ್ಚ ನೋಡ್ಕೊಂಡ್ರೆ ಕೈ ಉಳಿತತೆ. ನೀವು ಮಾಡೋ ಒಂದು ಕೃಷಿ ಕೆಲಸಗಳನ್ನ ಗಮನಿಸ್ಕೊಂತ ಹೋದ್ರೆ ನಾವು ಮಾಡಿದ್ದು ಬಾಕಿ ಆಗುತ್ತೆ, ಬಾಕಿ ಆಲ್ಮೋಸ್ಟ್ ಕೆಲಸದವರಿಗೆ ಹೋಗುತ್ತೆ. ಇವಾಗ ಎಲ್ಲ ಎಜುಕೇಟೆಡ್ ಲೇಬರ್ಸ್ ಅಲ್ಲ, ಅವ್ರ ಕೈಯಿಂದ ಕೆಲಸ ಮಾಡಿಸೋದು ತೆಗಿಸೋದು ಬಹಳ ಕಷ್ಟ. ಕಾಫಿ ತೋಟದಲ್ಲಿ ಕಿತ್ತಳೆ ಮತ್ತೆ ಬಾಳೆ, ಬೇರೆ ಬೇರೆ ಬಟರ್ ಫ್ರೂಟ್, ಸಪೋಟ, ಹಲಸು, ಈ ತರದ ಗಿಡ ಮರಗಳಿದ್ದಾವ? ಎಲ್ಲ ಇದೆ ಸರ್, ಆದ್ರೆ ಸೇಲಿಗಿಲ್ಲ. ನಾವು ತಿಂತೀವಿ, ಕೆಲಸದವರು ತಿಂತಾರೆ. ಇವನ್ ತೆಂಗಿನಕಾಯಿ ಸಮೇತ ಮಾರೋದಿಲ್ಲ, ಕಡಿಮೆ. 70 ಮರ ಇದೆ, ಮಾರೋದಿಲ್ಲ. 70 ಮರಗಳಿಂದ ಎಷ್ಟು ಕಾಯಿ ಸಿಗುತ್ತೆ ವರ್ಷಕ್ಕೆ? ಸುಮಾರು ಸಿಗುತ್ತೆ ಸರ್. ಕೆಲಸದವರೆಲ್ಲ ದಿನ ಒಂದೊಂದು ಖಾಲಿ ಮಾಡ್ತಾರೆ. ನಾವು 2-3 ದಿವಸಕ್ಕೆ ಒಂದು ಖಾಲಿ ಮಾಡ್ತೀವಿ. ಆಮೇಲೆ ಜಾಸ್ತಿ ಆದ್ರೆ ಎಣ್ಣೆ ಮಾಡ್ತೀವಿ, ಎಣ್ಣೆ ನೆಂಟರಿಗೂ ಸ್ವಂತದವರಿಗೆಲ್ಲ ಕೊಡ್ತೀವಿ. ಓ, ಕಾಯಿ ಉಪಯೋಗಿಸ್ಕೊಳ್ತೀರಿ, ಎಣ್ಣೆಯನ್ನು ಪ್ರತ್ಯೇಕ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಕೊಡ್ತೀರಿ? ಎಣ್ಣೆ ಎಲ್ಲಿ ತೆಗಿಸ್ರಿ, ಎಲ್ಲಿ ಹತ್ತಿರದಲ್ಲಿ ಗಾಣ? ಕೇರಳದಿಂದ ಮಾಡಿ ತರ್ತಾ ಇದ್ರು. ಕಳೆದ ವರ್ಷ ಏನಾಯ್ತು, ನಮ್ದು ರಿಲೇಟಿವ್ ಇದ್ದಾರೆ ವಿರಾಯಪೇಟೆಯಲ್ಲಿ, ಅಲ್ಲಿ ಯಾರು ಮಾಡ್ತಾರಂತೆ, ಮಾಡಿಸಿಕೊಟ್ರು. ಅಂದ್ರೆ ಮನೆಯಲ್ಲಿ ಅಡಿಗೆಗೆ ತೆಂಗಿನ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ಳೋದು ನೀವೆಲ್ಲ? ಇಲ್ಲ, ತೆಂಗಿನ ಎಣ್ಣೆ ಅಡಿಗೆಗೆ ಬಳಸಲ್ಲ. ತೆಂಗಿನ ಎಣ್ಣೆನೇ ಅದಕ್ಕೆ ಉಪಯೋಗಿಸ್ಕೊಳ್ತೀರಿ? ತೆಂಗಿನ ಎಣ್ಣೆ ತಲೆಗೆ ಹಾಕೋದು, ಮತ್ತೆ ಏನಾದ್ರೂ ಅಷ್ಟೇ. ತೆಂಗಿನ ಎಣ್ಣೆಯನ್ನ ನಿಮ್ಮ ಮನೆಯವರು ಅಡಿಗೆಗೆ ಒಗ್ಗರಣೆ ಹಾಕ್ಲಿಕ್ಕೆ ಅಥವಾ ಪಲ್ಯ ಸಾರು ಮಾಡ್ಕೊಳ್ಳಿಕ್ಕೆ? ಬಹಳ ಕಡಿಮೆ. ಯಾರೋ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ರು. ಕೊಲೆಸ್ಟ್ರಾಲ್ ಅಂದ ಅಡಿಗೆ ಎಲ್ಲಿ ಕೊಲ್ಲುತ್ತ ಅನ್ನೋ ತರ ಅರ್ಥ. ಎಷ್ಟೋ ಜನಗಳಿಗೆ ಒಂಥರ ತಪ್ಪು ದಾರಿಗೆ ಹಿಡಿಸ್ಬಿಡ್ತು ಅಥವಾ ತಪ್ಪು ಕಲ್ಪನೆಯನ್ನ ಸೃಷ್ಟಿ ಮಾಡ್ತು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇನ್ನು ಮನೆ ಬಳಕೆಗೆ ಬಟರ್ ಫ್ರೂಟ್, ಹಲಸು, ಮಾವು ಮತ್ತಿತರೆ ಹಣ್ಣುಗಳು, ಸಪೋಟ ಸಿಗ್ತಾ ಇತ್ತಲ್ವ? ಸಪೋಟ, ಪಪ್ಪಾಯಿ, ಮಾವಿನ, ಸೀಬೆಕಾಯಿ ಎಲ್ಲ ಇದೆ. ಅದೆಲ್ಲ ಕೆಲಸದವರು ಪಕ್ಷಿಗಳಲ್ಲಿ ತಿಂದು ಬಾಕಿ ಇದ್ರೆ ನಮ್ಗೆ. 11.5 ಎಕರೆ ಪ್ರದೇಶದಲ್ಲಿ ವರ್ಷವಿಡೀ ಎಷ್ಟು ಜನ ಕೆಲಸಕ್ಕೆ ಬರ್ತಾರೆ? 5-6 ಜನ ಪರ್ಮನೆಂಟ್ ಇರ್ತಾರೆ, ಸೀಸನ್ಗೆ ಜಾಸ್ತಿ. ಖರ್ಚು ವೆಚ್ಚವನ್ನ ನೋಡುತ್ತಾದ್ರೆ ಕೈಗೆ ಉಳಿತತೆ ಗಮನವಿಟ್ಟು ನೀವು ಭಾಗಿಯಾದ್ರೆ? ಏನಿದ್ರು ನಮ್ಮ ಇನ್ವಾಲ್ವ್ಮೆಂಟ್ ಬೇಕು ಸರ್. ನಾವು ಅಲ್ಲಿ ಇಲ್ಲ ಅಂದ್ರೆ ಕೆಲಸ ಅರ್ಧೇನ ಹೌದು. ಇವಾಗ 2 ವರ್ಷದಿಂದ ನನ್ಗೆ ಗೊತ್ತಾಗುತ್ತಲ್ಲ, ಯಾವ ಹುಷಾರಿಲ್ಲ, ವಯಸ್ಸಾಯ್ತು, ಕಷ್ಟ. ಗಮನಿಸದೆ ಹೋದ್ರೆ ನಷ್ಟನೇ. ನಾವು ತೊಡಸ್ಕೊಂಡಷ್ಟು, ಜನಗಳನ್ನ ನಿಭಾಯಿಸಿದಷ್ಟು ಒಳ್ಳೇದೇ. ಒಳ್ಳೇದೆ. ತಮಗೆ ಇಬ್ರು ಗಂಡ್ಮಕ್ಳು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಅವರ ಅಭಿರುಚಿ ಆಸಕ್ತಿ ಹೇಗಿದೆ, ಎಲ್ಲಿದ್ದಾರೆ? ಇಬ್ರು ಬೆಂಗಳೂರಲ್ಲೇ ಇದ್ದಾರೆ ಸರ್. ಇವಾಗ ಬಂದ್ರೆ ಸ್ವಲ್ಪ ನೋಡೋದು, ತೋಟಕ್ಕೆ ಹೋಗೋದು ಬರೋದು ಮಾಡ್ತಾರೆ. ಇನ್ನು ಅವ್ರ ಕೈಗೆ ಬಂದ ಮೇಲೆ ಎಲ್ಲ ಮಾಡ್ಬೋದು ಅವರು. ಇವಾಗ ಸದ್ಯಕ್ಕೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಚೆನ್ನಾಗಿದ್ದಾರೆ. ಕೃಷಿಯಲ್ಲೇ ಬೆಳೆದು ಬಂದವರು, ಮತ್ತೇನೇನಾದ್ರೂ ಬೇರೆ ಉದ್ಯೋಗ ಆದಿದಂತ ಮಾಡಿದ್ರೆ ಹೇಗೆ? ಉದ್ಯೋಗ ಮಾಡ್ಲಿಲ್ಲ ಸರ್, ಶುಂಠಿ ಬಾಳೆ ಅದೆಲ್ಲ ಹಾಕ್ತೀನಿ. ಶುಂಠಿ ಬಾಳೆ ಅಂತಂದ್ರೆ ಬೇರೆ ಜಮೀನಲ್ಲಿ ಹಾಕ್ತೀರಾ ಅಥವಾ? ಇಲ್ಲ ಸರ್, ಬೇರೆ ಜಮೀನಲ್ಲಿ ಹಾಕಿ ಎಲ್ಲ ಲಾಸ್, ಪ್ರಯೋಜನ ಆಗಲಿಲ್ಲ. ನಮ್ಮ ಇದರಲ್ಲೇ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಈ ವರ್ಷಕ್ಕೆ 1 ಎಕರೆ ಮಾಡಿದ್ದೀನಿ, ಕಳೆದ ವರ್ಷ 1/2 ಎಕರೆ ಮಾಡಿದ್ದೆ. ಅದು ಮಾರ್ಲಿಕ್ಕೆ ಆಗಿಲ್ಲ, ಹಾಗೇ ಇದೆ. ರೇಟ್ ಕಡಿಮೆ ಅಲ್ಲ, ಚೆನ್ನಾಗಿದೆ, ಅದಕ್ಕಾಗಿ ಹಾಗೆ ಇಟ್ಟಿದ್ದೀನಿ. ಕಾಯಿಲೆ ಬಂದಿಲ್ಲ. ಅದೇನು ಇಲ್ಲಿ ಅಪ್ಪಂಗಳ ರಿಸರ್ಚ್ ಇಂದ IASR ಹೊಸ ವೆರೈಟಿ ಅಂತೆ, ಅದು ಪರವಾಗಿಲ್ಲ, ಕಾಯಿಲೆ ಬರೋದಿಲ್ಲ ಅಂತ ಹೇಳಿದ್ರು ಬಂದಿಲ್ಲ. ಕೊಳೆ ರೋಗ ಕಾಣಿಸ್ಕೊಂಡಿಲ್ಲ? ಇಲ್ಲ. ಸ್ಪ್ರೇ ಮಾಡೋದು ಬೇಡ ಅಂತ ಹೇಳಿದ್ರು ಮಾಡಿಲ್ಲ. ನಾನು ಸಂಪರ್ಕ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ? ಕಡಿಮೆ ಸರ್, ಲಿಮಿಟೆಡ್. ಸಂಘ ಸಂಸ್ಥೆ ಅಂದ್ರೆ ಸುಮಾರದಲ್ಲಿ ಎಲ್ಲ ಮೆಂಬರ್ ಆಗಿದ್ದೀನಿ, ಆದ್ರೆ ಹೋಗೋದಿಲ್ಲ. ಅಲ್ಲ, ಈ ಕೃಷಿ ವಿಜ್ಞಾನ ಕೇಂದ್ರ, ಸಂಶೋಧನಾ ಕೇಂದ್ರಗಳು, ಇಲಾಖೆಗಳು, ಅಲ್ಲಿಗೆ ಹೋಗೋದ? ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಮತ್ತೆ ಗೋಣಿಕೊಪ್ಪಲು, ಅಪ್ಪಂಗಳ, ಅಲ್ಲಿ ಅಂಕೇಗೌಡರು. ಕಾಫಿಯನ್ನ ಸಹಜವಾಗಿ ನೀವು ಮಾರಾಟ ಮಾಡೋ ಒಂದು ಆಲೋಚನೆ ಹೇಗೆ ಇಟ್ಕೊಳ್ತೀರಿ? ಅದು ಇಲ್ಲಿ ನನ್ನ ಕಸಿನ್ ಶಾಪ್ ಇದೆ, ಅವರಿಗೆ ಕೊಟ್ಬಿಡೋದು. ಒಣಗಿಸಿದ ಮೇಲೆ ಅದನ್ನ ದಾಸ್ತಾನು ಮಾಡಕ್ ಹೋಗೋದಿಲ್ವಾ? ಇಲ್ಲ, ಇಲ್ಲೇ ಇಟ್ಕೊಳ್ತೀನಿ ಸರ್. ಇಲ್ಲೇ ಇಟ್ಕೊಂಡು ನಮ್ಗೆ ಬೇಕಾದ ಮಾರ್ಕೊಳ್ಳೋದಷ್ಟೇ. ಒಂದು 250 ಆಗಿರ್ಬೋದು, ಹಾಗೆ ಇಟ್ಕೊಂಡಿದ್ದೀನಿ. ರೇಟ್ ನೋಡ್ಕೊಂಡು ನಮ್ಮ ಖರ್ಚು ಬೇಕಾದ್ರೆ ಮಾರೋದು. ಬೇಸಾಯ ಕ್ಷೇತ್ರದಲ್ಲಿ ಚೆನ್ನಾಗಿ ತೊಡಸ್ಕೊಂಡ್ರೆ ಒಳ್ಳೇದೆ. 16 ವರ್ಷಗಳಿಂದ ರೋಬಸ್ಟವನ್ನ ಬೆಳ್ಕೊಂತ ಬಂದಿದ್ದೀರಿ. 100 ವರ್ಷದ ರೋಬಸ್ಟ ಕಾಫಿ ನಿಮ್ಮಲ್ಲಿ ಇದ್ದು ಇಳುವರಿನು ಚೆನ್ನಾಗಿ ಬಂದಿರೋದಿದೆ, ಮತ್ತೆ ಕಡಿಮೆ ಆಗಿರೋದಿದೆ. ಕೆಲಸಗಳನ್ನ ಮಾಡ್ತಾ ಹೋಗ್ತಿದ್ದೀರಿ, ಎಮ್ಮೆಗಳನ್ನ, ಹಸುಗಳನ್ನ ಸಾಕೊಂಡು, ಸಗಣಿ ಗೊಬ್ಬರ ಮಾಡಿಕೊಂಡು, ಮಣ್ಣಿಗೂ ಪೂರೈಕೆ ಮಾಡಿಕೊಂಡು, ಈ ಕಡೆ ಸುಣ್ಣವನ್ನು ಹಾಕ್ತೀರಿ, ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಒಂದು ಸಂಗತಿಗಳನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ಕಟ್ಟೋಳಿರ ರಾಜ ಗಣಪತಿಯವರೇ, ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ರೋಬಸ್ಟ ಕಾಫಿಯಲ್ಲಿನ ಅನುಭವ ಕುರಿತಂತೆ ಮಡಿಕೇರಿ ತಾಲೂಕು ಕೊಳಕೆರೆ ಗ್ರಾಮದ ಕಟ್ಟೋಳಿರ ರಾಜ ಗಣಪತಿ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ಒಳ್ಳೆ ಇಳುವರಿಯನ್ನ ಪಡಿತಿದ್ದಾರೆ, ಕೆಲವೊಮ್ಮೆ ಕಡಿಮೆ ಆಗೋದಿದೆ. ಆದ್ರೆ ಅವರು 11 ಎಮ್ಮೆಗಳನ್ನ ಸಾಕಿರೋದು ಒಂದು ವಿಶೇಷ. 2-3 ಹಸುಗಳು ಇರ್ತವೆ, ಗೊಬ್ಬರಕ್ಕಾಗಿ ಈ ಎಮ್ಮೆ ಹಸುಗಳು ನೆರವಾಗ್ತವೆ. 40 ಎಮ್ಮೆಗಳವರೆಗೂ ಸಾಕೊಂಡಿದ್ದರಂತೆ ನೋಡಿ. ಪದವೀಧರರಾಗಿರುವ ಕಟೋಳಿರ ರಾಜ ಗಣಪತಿ ಅವರು ರೋಬಸ್ಟದಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೀಲಿಕ್ಕೆ ಮಣ್ಣಿನ ಫಲವತ್ತತೆಯು ಕಾರಣ ಅಂತ ಅನ್ಕೊಂಡು ಖಚಿತವಾಗಿ ಹೇಳಬಲ್ಲರು, ಅದು ತಮಗೂ ಗೊತ್ತಿದೆ. ರೋಬಸ್ಟಕ್ಕೆ ಸಿಂಪರಣೆ ಮಾಡೋದು ಕಡಿಮೆ ಬೋರ್ಡೋ ದ್ರಾವಣವನ್ನ, ಆದರೆ ಕಟ್ಟೋಳಿರ ರಾಜ ಗಣಪತಿಯವರು 2 ವರ್ಷಕ್ಕೆ ಒಂದ್ಸಾರಿ ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡಿ ಆ ಮೂಲಕ ಗಿಡಗಳ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ, ಇಳುವರಿ ಉತ್ತಮವಾಗಿ ಸಿಗೋ ರೀತಿಯಲ್ಲಿ ಗಮನ ಹರಿಸ್ತಾರೆ. ಮಾತನಾಡಿ, ಅವರ ಸಂಖ್ಯೆ ಹೇಗಿದೆ? 9446065513 9446065513 ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧವರೇ, ಈ ಭೂಮಿ ನಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲವನ್ನ ಕೊಡ್ತಾ ಹೋಗ್ತದೆ. ಕೆಲವೊಬ್ಬರಂತೂ ಅವರಿಗಿರುವ ಅಲ್ಪ ಜಮೀನಿನಲ್ಲೇ ಅದ್ಭುತವಾದ ಆದಾಯವನ್ನ ಕಾಣ್ತಾರೆ, ಆನಂದವು ಅವರಿಗೆ ಬಂದೇ ಬರುತ್ತೆ. ಸ್ವಲ್ಪ ಜಮೀನಿನಲ್ಲೇ ಉತ್ಕೃಷ್ಟವಾದ ಇಳುವರಿಯನ್ನು ಪಡೆಯುವ ರೈತರು ನಮ್ಮಲ್ಲಿದ್ದಾರೆ. ಒಂದೊಂದು ಗಿಡಕ್ಕೆ ಪ್ರೀತಿಯಿಂದ ಆರೈಕೆ ಮಾಡ್ತಾ ಹೋದ್ರೆ 4-5 ಗಿಡಗಳ ಇಳುವರಿಯನ್ನ ಕಾಣಬಹುದು. ಕೆಲವೊಬ್ಬರಂತೂ 4-5 ಎಕರೆಯಲ್ಲಿ ಪಡೆಯುವ ಇಳುವರಿಯನ್ನ 1-2 ಎಕರೆಯಲ್ಲಿ ಪಡ್ಕೊಳ್ತಾರೆ. ಅಡಿ ಅಡಿ ಮಣ್ಣನ್ನ ಫಲವತ್ತಾಗಿಸಿಕೊಂಡ್ರೆ ಇರುವ ಪ್ರತಿಯೊಂದು ಗಿಡವು ಅತ್ಯುತ್ತಮವಾಗಿ ಫಲ ನೀಡುತ್ತೆ, ಪ್ರತಿಕ್ರಿಯಿಸುತ್ತೆ. ಕೃಷಿಯಲ್ಲಿ ಬರೀ ಒಬ್ರು ಇಬ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅತಿಯಾದ ಪರಿಶ್ರಮವನ್ನ ತೆಗೆದುಕೊಂಡು ಕೆಲವೊಂದ್ ಕಡೆಗೆ ಗಂಡ ಹೆಂಡತಿ ಮಕ್ಕಳು ಕೆಲಸಗಳನ್ನ ಮಾಡ್ತಾರೆ, ಆಳು ಕಾಳುಗಳನ್ನ ಕಡಿಮೆ ಮಾಡಿಕೊಂಡು ನಿಭಾಯಿಸಿಕೊಂಡು ಹೋಗ್ತಾರೆ. ಆದರೆ ಸಾಮಾನ್ಯವಾಗಿ ಕೃಷಿಯಲ್ಲಿ ಆಳು ಕಾಳುಗಳು ಬೇಕು, ಪ್ರಾಣಿ ಪಕ್ಷಿಗಳು ಬೇಕು, ಇನ್ನು ಪೂರಕವಾಗಿ ಏನೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟೋ ಸಂಗತಿಗಳಿಗೆ ಪರಿಕರಗಳಿಗೆ ಪರರನ್ನ ಅವಲಂಬಿಸಿಕೊಳ್ಬೇಕಾಗ್ತದೆ. ಸಣ್ಣ ಹಿಡುವಳಿದಾರರು ಸಹ ಎಷ್ಟೋ ಕಡೆಗೆ ಸಾಕಾಗ್ದರನ್ನೆ ಬೇರೆಯವರ ಕೆಲಸಗಳಲ್ಲಿ ಅವರು ಭಾಗಿಯಾಗಿ ಅವರ ಸಹಕಾರವನ್ನ ಪಡ್ಕೊಳ್ತಾರೆ. ಮುಯ್ಯಾಳು ಅಲ್ಲಿ ದುಡ್ಡಿಲ್ಲ, ಆದರೆ ಶ್ರಮವನ್ನ ಹಂಚದು. ಕೃಷಿಯಲ್ಲಿ ಇವತ್ತು ಎಷ್ಟೊಂದು ಜನ ಕೆಲಸ ಮಾಡ್ತಿದಾರಲ್ವಾ, ಪುರುಷರು, ಮಹಿಳೆಯರು, ಮಕ್ಕಳು, ಹಿರಿಯರು, ಎಲ್ಲರಿಗೂ ಕೆಲಸಗಳಿದಾವೆ. ಹಾಗೆ ನಾನಾ ರೀತಿಯ ಪ್ರಾಣಿಗಳು ಪಕ್ಷಿಗಳು ಕೃಷಿಕನಿಗೆ ಒಂದ್ ರೀತಿಯಲ್ಲಿ ಕೈ ಜೋಡಿಸ್ತವೆ, ಇನ್ನೊಂದು ರೀತಿಯಲ್ಲಿ ಕಾಟವನ್ನು ಕೊಡ್ತವೆ. ನಮ್ಮ ಭೂಮಿಯಲ್ಲಿ ನಮಗೆ ಬೇಕಾಗಿರೋದನ್ನೆಲ್ಲ ಬೆಳ್ಕೊಂಡು ಇತರರಿಗೂ ಹಂಚಿ ಹಣವನ್ನು ಕಾಣ್ತೀವಿ, ಆನಂದವನ್ನು ಕಾಣ್ತೀವಿ. ಕೆಲವೊಮ್ಮೆ ಹಣವನ್ನು ಕಳ್ಕೊಳ್ಳೋದಿದೆ, ಆದರೆ ನೆಮ್ಮದಿಯನ್ನ ಕಳ್ಕೊಂಡು ಒದ್ದಾಡ್ಲಿಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ರೈತರು. ಇದುವರೆಗೆ ಈ ಭೂಮಿ ಕೊಟ್ಟಿದೆಯಲ್ಲ, ಮುಂದಿನ ಕೊಡುತ್ತಂತ ಅನ್ಕೊಂಡು ಆ ಪರಿಸ್ಥಿತಿಯನ್ನ ಮರೆತುಬಿಟ್ಟು ಮುಂದಿನ ದಿನಗಳ ಸಿದ್ಧತೆಗೆ ತಯಾರು ಮಾಡಿಕೊಳ್ಳೋದಿದೆ. ಎಷ್ಟೋ ಕೆಲಸಗಳು ಕೃಷಿಕರಿಗೆ ಸ್ಮರಣೀಯವಾದವೆ. ಹಾಕುವ ಬೀಜ ಅಥವಾ ಸಸಿ ಅದು ಬೆಳೆದು ಹೂವಾಗಿ ಫಲ ಕೊಟ್ಟಾಗ ಆನಂದವೇ ಆನಂದ, ಅದನ್ನ ಬಳಸಿಕೊಳ್ಳುವಾಗ ಮತ್ತಷ್ಟು ಆನಂದ. ಅದರಿಂದಲೇ ರೈತರು ಎಷ್ಟೋ ಜನ ಎಷ್ಟೋ ಪದಾರ್ಥಗಳನ್ನ ಖರೀದಿ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಬೆಳೆದದ್ದು ನಮ್ಮದೇ ಆದ ಪದ್ಧತಿಯಲ್ಲಿ ಬೆಳೆದದ್ದು ಅಂತ ಅನ್ಕೊಂಡು ಬಹಳ ಪ್ರೀತಿಯಿಂದ ಬಳಕೆ ಮಾಡಿಕೊಂಡು ಇತರರಿಗೂ ಹಂಚ್ತಾರೆ. ಎಷ್ಟೋ ಪದಾರ್ಥಗಳನ್ನ ರೈತರು ಮಾರಾಟ ಮಾಡೋದಿಲ್ಲ, ಅದಕ್ಕೆ ಬೆಲೆ ಕಟ್ಟಿದ್ರೆ ಅಲ್ಪ ಸ್ವಲ್ಪ ಬೆಲೆ ಅಲ್ಲ, ಹೆಚ್ಚಿಗೆನೆ ಆಗ್ತದೆ. ಆದರೂ ನಾವು ಬೆಳೆದದ್ದನ್ನ ಬೇರೆಯವರಿಗೆ ಹಂಚೋ ಒಂದು ಕೆಲಸ ಬಹಳ ತೃಪ್ತಿ ಕೊಡುತ್ತಂತ ಅನ್ಕೊಂಡು ಸ್ವಲ್ಪನೂ ದುಡ್ಡು ತೆಗೆದುಕೊಳ್ಳದಲ್ಲನೆ, ಏನನ್ನೂ ಅಪೇಕ್ಷೆ ಪಡೆದಲ್ಲನೆ, ಬೇರೆಯವರಿಗೆ ಕೊಟ್ಟು ಸಂತೋಷ ಆನಂದವನ್ನ ಪಡ್ಕೊಳ್ಳೋದಿದೆ. ಇದರಂತೆ ನಾವು ಸಾಕಿರುವ ಪ್ರಾಣಿಗಳು ಅವು ಬೆಳೆದು ನಮಗೆ ಉಪಕಾರ ಮಾಡಿದಾಗ ಎಷ್ಟು ಸಂತೋಷ ಆಗ್ತದಲ್ವಾ. ನಮ್ಮ ಕಾರ್ಮಿಕರು ನಮಗಿಂತಲೂ ಹೆಚ್ಚು ಶ್ರಮ ಪಟ್ಟು ನಮ್ಮ ಒಳಿತಿಗೆ ಕೈ ಜೋಡಿಸುವುದು ಸ್ಮರಣೀಯವಾದದೆ. ಎಷ್ಟೋ ಕಡೆ ಮನೆಯ ಮಕ್ಕಳಿಗಿಂತ ಕಾರ್ಮಿಕರು ತುಂಬಾ ಚೆನ್ನಾಗಿ ಕೃಷಿಯಲ್ಲಿ ಭಾಗಿಯಾಗಿ ಸಹಕರಿಸಿರೋದನ್ನ ಎಷ್ಟೋ ಜನ ಭೂಮಿ ಮಾಲೀಕರು ಮರೆಯೋದಿಲ್ಲ. ಬಹಳ ವರ್ಷಗಳಿಂದ ಇದ್ದ ಕಾರ್ಮಿಕರು ದೂರ ಆದಾಗ ನೋವಾಗ್ತದೆ, ಅಥವಾ ಅವರು ಅಂತ್ಯ ಆದಾಗ ಆ ನೋವಿನ ಪರಿಸ್ಥಿತಿನೇ ಬೇರೆ. ಇದೇ ರೀತಿ ನಮ್ಮ ಜೊತೆಗಿದ್ದ ಪ್ರಾಣಿ ಪಕ್ಷಿಗಳು ಅಥವಾ ಇತರೆ ಜೀವಿಗಳು ದೂರ ಆದಾಗ ಕಸಿವಿಸಿ ಆಗ್ತದೆ, ಆ ಸಂದರ್ಭವನ್ನು ಮರೆಯೋದು ಕಷ್ಟ ಆಗ್ತದೆ. ಹಾಗೆ ನಮ್ಮ ಕಸುಬಿನಿಂದ ದೂರ ಆಗ್ಬಿಟ್ರಂತೂ ಮತ್ತಷ್ಟು ನೋವಿನ ಸಂಗತಿಯನ್ನ ನಾವು ಅನುಭವಿಸಬೇಕಾಗ್ತದೆ. ಕೆಲವೊಬ್ರು ಕೆಲವೊಂದು ಕಾರಣಗಳಿಂದ ಹಳ್ಳಿ ಬಿಟ್ಟು ಕೃಷಿ ಬಿಟ್ಟು ಎಲ್ಲಿಗೋ ಹೋಗ್ಬಿಡ್ತಾರೆ, ಆದರೆ ಆ ಕಷ್ಟದ ನೆನಪುಗಳು ಅಥವಾ ಅನುಭವಿಸಿದ ಸಂದರ್ಭಗಳನ್ನ ಅವರು ಜೀವನವಿಡೀ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಇತರರಿಗೆ ಹೇಳ್ತಾ ಇರ್ತಾರೆ. ಕೃಷಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ 16 ರೀತಿಯ ಅನುಭವಗಳು, ಸ್ಮರಣೀಯವಾದ ಘಟನೆಗಳು ಘಟಿಸ್ತಾ ಇರ್ತವೆ. ಅವುಗಳನ್ನ ಅಷ್ಟು ಸುಲಭವಾಗಿ ಮರೀಲಿಕ್ಕಾಗೋದಿಲ್ಲ. ನಲುವಿನ ಸಂಗತಿಗಳಲ್ಲದಲ್ಲೇ ನೋವಿನ ವಿಚಾರಗಳು ಹಾದು ಹೋಗ್ತವೆ.

ಅಜಾದಿಕ ಅಮೃತ್ ಮಹೋತ್ಸವದ ಪ್ರಯುಕ್ತ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳೊಟ್ಟಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ 31ರಂದು ವರ್ಚುವಲ್ ಮೂಲಕ ವಿಡಿಯೋ ಸಂವಾದ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೊಟ್ಟಿಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ 31ರ ಹೊತ್ತಾರೆ 9:30 ಗಂಟೆಗೆ ರಾಜ್ಯ ಮಟ್ಟದ ಫಲಾನುಭವಿಗಳೊಟ್ಟಿಗೆ ಸಂವಾದ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮ ನೋಡಿಕೆ ಜಿಲ್ಲಾ ಪಂಚಾಯಿತಿ ಸಭಾಮಂಡಲಿ ವ್ಯವಸ್ಥೆ ಮಾಡಲಾಗುತ್ತೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಬನ್ವರ್ ಸಿಂಗ್ ಮೀನಾವು ತಿಳಿಸಲು. ಸರ್ಕಾರದ ಆದೇಶನಂಗೆ ಗ್ರಾಮ ಒನ್ ಕೇಂದ್ರಗಳನ್ನು ಜಿಲ್ಲೆಯಲ್ಲಿ ಈಗಾಗಲೇ ಸ್ಥಾಪಿಸಲಾಗಿದ್ದು ಈ ಕೇಂದ್ರಗಳಲ್ಲಿ ಬೇರೆ ಬೇರೆ ಇಲಾಖೆಗಳ 768 ಸೇವೆಗಳನ್ನು ನೀಡಲಾಗ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಗ್ರಾಮ ಒನ್ ಕೇಂದ್ರಗಳ ಮೂಲಕ ಅರ್ಜಿ ಹಾಕಿಕೆ ಅವಕಾಶ ಕೊಟ್ಟಳು. ಬಸ್ ಪಾಸ್ನ ನಿರೀಕ್ಷೆ ಮಾಡುವ ವಿದ್ಯಾರ್ಥಿಗ ಇದರ ಸದುಪಯೋಗನ ಪಡ್ಕೊಳ್ಳಕ. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪ ಕೇಂದ್ರದ ಹೊರಹೋಗುವ ಜಿಟಿ ರಸ್ತೆ ಕೋಟೆ ಹಂಗೆ ರಾಜಸೀಟ್ ಪೀಡರ್ಲಿ ತುರ್ತು ನಿರ್ವಹಣೆ ಮತ್ತೆ ಕೆಲಸ ಇರುವುದರಿಂದ 28ರಂದು ಹೊತ್ತರೆ 10 ಗಂಟೆಯಿಂದ 9:55 ಗಂಟೆವರೆಗೆ ವಿದ್ಯುತ್ ಸರಬರಾಜು ನಿಲ್ಲಿಸಲಾದೆ. ಆದ್ದರಿಂದ ಪುಟಾಣಿ ನಗರ, ದೇಚೂರು, ಮಂಗಳದೇವಿ ನಗರ, ಮೂರ್ನಾಡು ರಸ್ತೆ ಸೇರಿದಂಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತೆ ಗೋಣಿಕೊಪ್ಪ ಕಾವೇರಿ ಕಾಲೇಜುಗಳ ಕೂಡುಕೂಟಲ್ಲಿ 28ರಂದು ಹೊತ್ತರೆ 10:30 ಗಂಟೆಗೆ ಕಾವೇರಿ ಕಾಲೇಜು ಸಭಾಮಂಡಲಿ ಪದವಿ ಮಟ್ಟದ ಕೊಡವ ಭಾಷೆ ಮತ್ತೆ ವಿಶೇಷ ಉಪನ್ಯಾಸ ಮತ್ತೆ ಪುಸ್ತಕ ಬಿಡುಗಡೆ ಜಂಬರ ನಡೆದಿದೆ. ರೈತರ ಆದಾಯ ಜಾಸ್ತಿ ಮಾಡುವ ಉದ್ದೇಶದಿಂದ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದ್ದು 2022-23 ಸಾಲಿನ ಯೋಜನೆಗಳಾದ ಉತ್ಪಾದನೆ ಮತ್ತೆ ಇತರೆ ಸಂಬಂಧಪಟ್ಟ ಯೋಜನೆಗಳ ಒಳನಾಡು ಮೀನುಗಾರಿಕೆ ಮತ್ತೆ ಜಲಕೃಷಿ ಅಭಿವೃದ್ಧಿ ಅಲಂಕಾರಿಕ ಸೇರಿದಂತೆ ಇತರೆ ಮೀನು ಮಾರುಕಟ್ಟೆಗೆ ಮತ್ತೆ ಮಾರಾಟದ ಮೂಲ ಸೌಕರ್ಯ ಈ ಯೋಜನೆಗಳಿಗೆ ರೈತರಿಂದ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಕೆ 15 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಮೀನುಗಾರಿಕೆ ಉಪನಿರ್ದೇಶಕರನ್ನು ಸಂಪರ್ಕಿಸಕ. ಮಡಿಕೇರಿ ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತರೆ 11 ಗಂಟೆಗೆ ನಗರಸಭಾ ಕೌನ್ಸಿಲ್ ಸಭಾಮಂಡಲಿ ನಡೆದಿದೆ. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಹುದುಗುರು ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ತೆರಳುವ ತಾಲೂಕು ಮಟ್ಟದ ಕಾರ್ಯಕ್ರಮ. ಕುಶಾಲನಗರ ತಾಲೂಕಿನ ತಹಶೀಲ್ದಾರ್ ಹಂಗೆ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾಳೆ ಹುದುಗುರು ಗ್ರಾಮದ ಆಟದ ಬಾಣಿನ ಸಭಾಮಂಡಲಿ ನಡೆದಿದೆ. ಇದರಲ್ಲಿ ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ, ಆರ್ಟಿಸಿ, ಪಡಿತರ ಚೀಟಿ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಅರ್ಜಿ ತಕ್ಕೊಂಡು ಪರಿಹಾರ ಕಾರ್ಯವನ್ನು ಕೈಗೊಂಡವೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಕಡೆಯಿಂದ 31ರಂದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಪ್ರಯುಕ್ತ 31ರವರೆಗೆ ತಂಬಾಕು ಮುಕ್ತ ಮಾಸಾಚರಣೆ ಪ್ರಯುಕ್ತ ನಾಳೆ ಬಿಎಸ್ಡಬ್ಲ್ಯೂ ವಿದ್ಯಾರ್ಥಿಗಳೊಟ್ಟಿಗೆ ಸಿಗರೇಟ್ ತುಂಡುಗಳ ಸಂಗ್ರಹ ಅಭಿಯಾನ. ಹಾಗೆ 30ರಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಬಗ್ಗೆ ಮಾಧ್ಯಮಗಳೊಟ್ಟಿಗೆ ಸಂವಹನ ಕಾರ್ಯಕ್ರಮ ನಡೆದಿದ್ದೇಳಿ ಜಿಲ್ಲಾ ತಂಬಾಕು ನಿಯಂತ್ರಣಾಧಿಕಾರಿಯು ತಿಳಿಸಲು. ಅಜಾದಕ ಅಮೃತ್ ಮಹೋತ್ಸವ ಪ್ರಯುಕ್ತ 28ರಂದು ಅಮೃತ ಭಾರತಿಗೆ ಕನ್ನಡದ ಆರತಿ ಕಾರ್ಯಕ್ರಮ ಜಿಲ್ಲಾಡಳಿತ ಕಡೆಯಿಂದ ನಡೆಸಲಾಗ್ತಾ ಇದ್ದು ಸರ್ಕಾರದ ಕಾರ್ಯಕ್ರಮ ಆದ್ದರಿಂದ ಬೇರೆ ಬೇರೆ ಸಂಘ ಸಂಸ್ಥೆಗ ಒಕ್ಕೂಟಗ ಡಿಗ್ರಿ ಮತ್ತೆ ಪಿಯು ಕಾಲೇಜು ವಿದ್ಯಾರ್ಥಿಗ ಭಾಗವಹಿಸುವಂತೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಮನವಿ ಮಾಡಲು. ಹಾಗೆ ಈ ಕಾರ್ಯಕ್ರಮ ಕೃಷ್ಣಕೋಟ್ಲಿ ಆಯೋಜಿಸಲಾಗಿದ್ದು ಮೆರವಣಿಗೆನ ಅಂದೇ ಹೊತ್ತರೆ 10 ಗಂಟೆಗೆ ಗದ್ದಿಗೆಯಲ್ಲಿ ಏರ್ಪಾಡು ಮಾಡಲು. ಮಹಾತ್ಮ ಗಾಂಧಿಯವರು ಭೇಟಿ ನೀಡಿದ ಮಡಿಕೇರಿ ಹಾಗೆ ಪೊನ್ನಂಪೇಟೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನು ನೆನಪಿಸಿಕೊಳ್ಳಿಕೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಿಳಿ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರು ತಿಳಿಸಲು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಅಧೀನ ಬೋಧಕ ಆಸ್ಪತ್ರೆಗೆ ಚಿಕಿತ್ಸೆ ಮತ್ತೆ ಯಾವುದೇ ರೀತಿಯ ಪ್ರಮಾಣ ಪತ್ರಗಳನ್ನು ಪಡ್ಕೊಳ್ಳಿಕೆ ಬಾಕನ ಬಿಪಿಎಲ್ ಎಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್, ಗುರುತಿನ ಚೀಟಿ, ಜಾತಿ ಪ್ರಮಾಣ ಪತ್ರಗಳನ್ನು ತಂದು ಅಗತ್ಯ ಇರುವಡೆಲ್ಲ ಹಾಜರುಪಡಿಸಿ ಸರ್ಕಾರದ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಸೇರಿದಂತೆ ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕರು ಹಾಗೆ ಡೀನ್ ಡಾಕ್ಟರ್ ಕಾರ್ಯಪ್ಪ ತಿಳಿಸಲು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರ ಆದಾಯ ಜಾಸ್ತಿ ಮಾಡಿಕೆ ಜಿಲ್ಲೆನ ಎಲ್ಲಾ ರೈತರುಗಳಿಗೆ ಪ್ರತಿ ವರ್ಷ 6,000 ರೂಪಾಯಿನಂಗೆ ಪ್ರತಿ 4 ತಿಂಗಳಿಗೊಮ್ಮೆ 3 ಸಮಾನ ಕಂತುಗಳಲ್ಲಿ ರೈತರ ಖಾತೆಗೆ ಜಮಾ ಮಾಡಲಾಗ್ತಾ ಉಂಟು. ಈ ಯೋಜನೆ ಅರ್ಹ ಫಲಾನುಭವಿಗ ಸಿಗ್ತಿರೋದನ್ನ ಖಾತ್ರಿಪಡಿಸಿಕೊಡಿಕೆ ಇಕೆವೈಸಿ ಮಾಡುದು ಅವಶ್ಯಕ ಆಗುತ್ತು. ಯಾವ ಫಲಾನುಭವಿಗಳ ಮೊಬೈಲ್ ಸಂಖ್ಯೆ ಮತ್ತೆ ಆಧಾರ್ ಸಂಖ್ಯೆ ಜೋಡಣೆ ಆಗಿರ್ತಿಲ್ಲನೋ ಅವು ನಾಗರಿಕ ಸೇವಾ ಕೇಂದ್ರ ಇಲ್ಲರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸರಿಪಡಿಸಿಕೊತ್ತೇಳಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬಾನ ಎಂ ಶೇಖ್ ಅವರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಆಕಾಶವಾಣಿ ಮಡಿಕೇರಿ. ಈಗ ಜಾಹೀರಾತುಗಳು. ಇದೇ ತಿಂಗಳ 28 ಮತ್ತೆ 29ರಂದು ಬಲಮರಿ ಗ್ರಾಮದ ಕೊಟ್ಟಕ್ಕೇರಿಯನ ಐನಮನೆಯಲ್ಲಿ ನಡೆಯುವ ಹರಿಸೇವೆ ಮತ್ತೆ ದೈವದ ಕೋಲಕ್ಕೆ ಊರವು ನೆಂಟರಿಷ್ಟರು ಬಂಧುಗ ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾ ಪಟ್ಟೆದಾರರು ಮತ್ತು ಕುಟುಂಬಸ್ಥರು ಕೇಳಿಕೊಂಡಳು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಬಾವಲಿ ಭಾಗ ಬಿದ್ದಂಡ ಒಕ್ಕತ್ರ ಐನ್ ಮನೆ ನವೀಕರಣ ಛಾಯೋಡೆ ಆಯ್ತು. ಇದಕ್ಕ ಇದೇ ಇರೋ ತೊಯ್ಮದಂಗ್ ನಾರಾಚ ಪೊಲಕ 7 ಗಂಟೆಕ್ ಬಿದ್ದಂಡ ಬಾವಲಿ ಐನ್ ಮನೇಲಿ ಗಣಪತಿ ಹೋಮ, 10 ಗಂಟೆ ಇಂಜ ಸತ್ಯನಾರಾಯಣ ಪೂಜೆ, ಮಜ್ಜನ ಊಟತ್ರ ಏರ್ಪಾಡು ಉಂಡು. ಬಾವಲಿ ಬಿದ್ದಂಡ ಒಕ್ಕತ್ರ ಎಲ್ಲ ಮನೆ ಕಾರಳು, ತಾಮನೆ ಪೊಮ್ಮಕ್ಕಳು ಬಲ್ಯ ಸಂಖ್ಯೆಯಲ್ಲಿ ಕೂಡಿತು ಸಾಕಾರ ತರಣುಂದು. ಬಾವಲಿ ಭಾಗ ಬಿದ್ದಂಡ ಒಕ್ಕತ್ರ ಅಧ್ಯಕ್ಷ ಕಾರ್ಯದರ್ಶಿ ಕಟ್ಟಣಿತು. ಪೊನ್ನಂಪೇಟೆ ನಾಡು ಕಿರುಗೂರು ಮತ್ತೂರು ಶ್ರೀ ಕುಟ್ಟಿಚಾತ ಚಾಮುಂಡಿ ದೇವರ ಉತ್ಸವವು ಇಂದು ರಾತ್ರಿ 8 ಗಂಟೆಯಿಂದ ನಾಳೆ ಶುಕ್ರವಾರ ರಾತ್ರಿ 8 ಗಂಟೆವರೆಗೆ ಊರಿನ ಬೂಟಿವಾಡ ದೇವರ ಅಂಬಲದಲ್ಲಿ ನಡೆಯಲಿದೆ. ನೆಂಟರಿಷ್ಟರು, ಊರುನಾಡಿನ ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಳ್ಳುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಕೆವಿಜಿ ಐಟಿಐ ಭಾಗಮಂಡಲ, ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900-2141. ವಿರಾಜಪೇಟೆ ಕೊಡವ ಸಮಾಜತ್ರ ತ್ರಿವೇಣಿ ಸ್ಕೂಲ್ ಕೈಂಜ 6 ಕಾಲತಂಜ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಎಡ್ತನುಂಡು. ಈ ಸಾಧನೆಗೆ ಕಾರಣಗಳನ್ನ ಸ್ಕೂಲರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರಕು, ಮುಖ್ಯೋಪಾಧ್ಯಾಯನಿಕು, ಉಪಾಧ್ಯಾಯಕು, ಮಕ್ಕಕು, ಪೋಷಕಂಗಕು ವಿರಾಜಪೇಟೆ ಕೊಡವ ಸಮಾಜತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಅಭಿನಂದನೆ ಸಲ್ಲಿಸಿಟ್ಟಿತು. ತಿತಿಮತಿ ನೊಕ್ಯ ಶ್ರೀ ಬಸವೇಶ್ವರ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕ ಮಹೋತ್ಸವ ಹಾಗೂ ಶ್ರೀ ಬಸವೇಶ್ವರ ಪರಿವಾರ ಸನ್ನಿಧ್ಯಗಳ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ವರ್ಧಕ ಪೂಜೆ ಇದೇ ತಿಂಗಳ 27ರ ಶುಕ್ರವಾರ ಸಂಜೆಯಿಂದ 28ರ ಶನಿವಾರ ಮಧ್ಯಾಹ್ನದವರೆಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು, ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿ ಆರಂಭಗೊಂಡಿದೆ. 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ನುರಿತ ಉಪನ್ಯಾಸಕ ವರ್ಗ, ಉತ್ತಮ ಗ್ರಂಥಾಲಯ, ಆಧುನಿಕ ವಿಜ್ಞಾನ ಹಾಗೂ ಗಣಕ ವಿಜ್ಞಾನ ಪ್ರಯೋಗಾಲಯ, ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯ, ಉತ್ತಮ ಫಲಿತಾಂಶದೊಂದಿಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಶಿಕ್ಷಣ ನೀಡುತ್ತಿರುವ ಕೊಡಗಿನ ಏಕೈಕ ವಿದ್ಯಾಸಂಸ್ಥೆ ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. Admissions open in Littlewood, Montessori, Bittangala, Virajpet and also newly open in Lions Club Building, Karadigod Road, Siddhapura for children above 2.5 years. Call 9845695864. Montessori teachers, certified course, online training starts in July 2022. Call 9845695864. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತಿ, ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ, ಮಂಗಳಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022, ಇಲ್ಲೆಂಗಿ 9900707576. ನಿಧನ ಸುದ್ದಿ. ದಾಲ್ಕೇರಿ ಗ್ರಾಮತ್ರ ಮುಕ್ಕಾಟಿರ ಪೌತಿ ಕಾಳಯ್ಯ ಅಂಗಡ ಪೊಣ್ಣು ಪ್ರವೀಣ್ ಭೀಮಯ್ಯ ಐಂಗಡ ಅವ್ವ ದೇವಮ್ಮ ಐಂಗ ಇಂದು ಪೊಲಕ 11 ಗಂಟೆಗೆ ಮರಣಪಟ್ಟಿತು. 79 ವಯತ್ರ ಮುಕ್ಕಾಟಿರ ದೇವಮ್ಮ ಐಂಗಡ ತಾಮನೆ ಅಜ್ಜಿ ಕುಟ್ಟಿರ ದಪನ ಕಾರ್ಯ ನಾಳೆ ಪೊಲಕ 9:30 ಗಂಟೆಗೆ ದಾಲ್ಕೇರಿ ಗ್ರಾಮತ್ರ ಐಂಗಡ ಸ್ವಂತ ಮನೆಯಲ್ಲಿ ನಡಪ. ಕೊಡಗರಹಳ್ಳಿ ಗ್ರಾಮತ್ರ ಪೌತಿ ಚಿಮ್ಮಂಡ ಮಂದಣ್ಣ ಐಂಡ ಮೋವು ಚಿಮ್ಮಂಡ ಶಂಭು ಐಂಗ ಇಂದು ಮಜ್ಜಣ ಮರಣಪಟ್ಟಿತು. 65 ವಯತ್ರ ಚಿಮ್ಮಂಡ ಶಂಭು ಐಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಕೊಡಗರಹಳ್ಳಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಅಂಬತ್ತಿ ಕಾವಾಡಿ ಗ್ರಾಮದ ನಿವಾಸಿ ರೊಜಾರಿಯೋ ಬ್ರಿಟೋ ಅವರು ಇಂದು ನಿಧನರಾಗಿದ್ದಾರೆ. 74 ವರ್ಷ ಪ್ರಾಯದ ರೊಜಾರಿಯೋ ಬ್ರಿಟೋ ಅವರ ಅಂತಿಮ ವಿಧಿವಿಧಾನಗಳು ನಾಳೆ ಬೆಳಿಗ್ಗೆ 9 ಗಂಟೆಗೆ ವಿರಾಜಪೇಟೆ ಸಂತ ಅನ್ನಮ್ಮ ದೇವಾಲಯದಲ್ಲಿ ನಡೆಯಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ ದಿವ್ಯಾ ಪ್ರದೀಪ್. ಆಜಾದಿ ಕಾ ಅಮೃತ ಮಹೋತ್ಸವ ಮಾರಿಪತ್ ಕೇಂದ್ರ ಸರ್ಕಾರದ ಬೋರೆ ಬೋರೆ ಯೋಜನೆ ಫಲಾನುಭವಿಯಡ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೇಂಗ ಇದೇ 31 ವರ್ಚುವಲ್ ಮೂಲಕ ವಿಡಿಯೋ ತಕ್ಕಬಾಕ ನಡತುವ ಅನ್ನನೆ ವಿಧಾನಸೌಧತ್ರ ಬ್ಯಾಂಕ್ವೆಟ್ ಹಾಲ್ ಅಂದೇ ಪೊಲಾಕ 9 ರಾಜ್ಯ ಮಟ್ಟದ ಫಲಾನುಭವಿಯಡ ಕೂಡ ತಕ್ಕಬಾಕ ಕಾರ್ಯಕ್ರಮ ನಡಪ ಪ್ರಧಾನಮಂತ್ರಿ ರೇಂಗಡ ಕೂಡ ನಡಪ ಸಂವಾದ ಕಾರ್ಯಕ್ರಮ ನೋಟುವಕ ಜಿಲ್ಲಾ ಪಂಚಾಯತ್ ಸಭಾಬಾಡಲ ವ್ಯವಸ್ಥೆ ಮಾಡಿತಂದು ಸಿಇಒ ಭಂವರ್ ಸಿಂಗ್ ಮೀನಾ ಅರಿವಿಕೆ ತಂದಿತು ಸರ್ಕಾರತ್ರ ಆದೇಶ ಕೊತ್ತನಿಗೆ ಗ್ರಾಮ ಒನ್ ಕೇಂದ್ರತ್ರ ಜಿಲ್ಲೆಯಲ್ಲಿ ಇಕ್ಕಾಕಲೆ ಸ್ಥಾಪನೆ ಮಾಡಿತು ಈ ಕೇಂದ್ರದ ಬೋರೆ ಬೋರೆ ಇಲಾಖೆರ ಒಟ್ಟು 768 ಸೇವೆನ ಸ್ಕೂಲ್ ಕಾಲೇಜ್ ಮಕ್ಕಳು ಕೆಎಸ್ಆರ್ಟಿಸಿ ಬಸ್ ಪಾಸ್ ಸೌಲಭ್ಯದನ್ನ ಪಡೆದವಕ್ಕೆ ಗ್ರಾಮ ಒನ್ ಕೇಂದ್ರದ ಮೂಲಕ ಅರ್ಜಿ ಇಡೋಕೆ ಅವಕಾಶ ಉಂಟು ಮಕ್ಕ ಈಂಡ ಪ್ರಯೋಜನ ಪಡೆದವನು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅರಿವಿಕೆ ತಂದಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಕನ್ನಡ ಸಂಸ್ಕೃತಿ ಇಲಾಖೆ ಆದನೆಯಲ್ಲಿ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಮಾರಿಪತ್ ಇದೇ 28 ಪೊಲಕ 11 ಮಡಿಕೇರಿದ ಕ್ರಿಸ್ಟಲ್ ಕೋರ್ಟ್ಲ ಅಮೃತ ಭಾರತಿಗೆ ಕನ್ನಡದ ಆರತಿ ಅಭಿಯಾನತ್ರ ಸಭಾ ಕಾರ್ಯಕ್ರಮ ನಡಪ ಅಂದು ಪೊಲಕ 9 ಮಡಿಕೇರಿದ ಗಾಂಧಿ ಪರಂಬಲುಳ್ಳ ಗಾಂಧಿ ಪುತ್ಥಳಿಕ ಗಣ್ಯಂಗ ಪೂ ಹುಟ್ಟಿತು ಜಾನಪದ ಕಲಾತಂಡದೊಡೆ ಮೆರವಣಿಗೆ ನಡಪ ಪ್ರಾಥಮಿಕ ಪಿಂಜ ಪ್ರೌಢ ಶಿಕ್ಷಣ ಸಚಿವಂಗ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ರೇಂಗ ಕಾರ್ಯಕ್ರಮಕ್ಕೆ ಮೊಳಿಯಿಡುವ ಮಡಿಕೇರಿ 66/11 kV ಕರೆಂಟ್ ಉಪಕೇಂದ್ರ ತುಂಜ ಪೊರಪಾಯುವ ಜಿಟಿ ರೋಡ್ ರಾಸ್ ಸಿಟಿ ಫೀಡರ್ಲ ಅವಶ್ಯವುಳ್ಳ ರಿಪೇರಿ ಪಣಿ ಉಳ್ಳಾನಗುಂಡ್ ಇದೇ 28 ಪೊಲಕ 10 ಒಪ್ಪತ್ತಂಜು ಗಂಟೆಗೆ ತನೆ ಪುಟಾಣಿ ನಗರ ದೇಚೂರು ಮಂಗಳದೇವಿ ನಗರ ಮೈಸೂರು ರೋಡ್ ಮೂರ್ನಾಡ್ ರೋಡ್ ಪೆನ್ಷನ್ ಲೇನ್